ಎಂಎ ಕೊಡವ ಸ್ನಾತಕೋತ್ತರ ವಿಭಾಗ, ಪೀಲ್ ಮಶಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಇವರ ಕೂಡುಕೂಟಲಿ ಕೊಡವ ವ್ಯಾಕರಣ ಪುಸ್ತಕ ಬಿಡುಗಡೆ ಜಂಬಾರ ನಡೆದು ಜಂಬಾರನ ಮಡಿಕೇರಿ ಕೊಡವ ಸಮಾಜ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಉದ್ಘಾಟನೆ ಮಾಡಿದ. ಅಲ್ಲಿಂದ ಮಾತಾಡಿ, ಕೊಡವ ಜನಾಂಗ ಮಾತ್ರ ಅಲ್ಲದೆ ಕೊಡವ ಸಂಸ್ಕೃತಿ ಉಳಿಯಕೂತಾದರೆ ಭಾಷೆ ತುಂಬಾ ಮುಖ್ಯ. ಕೊಡವ ಭಾಷೆ ಉಳಿಯಕೂತಾದರೆ ವ್ಯಾಕರಣ ಸಹ ಒಂದು ಭಾಗ ಔಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಸುರ್ಣ ಸಲ ವ್ಯಾಕರಣ ಪುಸ್ತಕನ ಹೊರಗೆ ತಂದದ್ದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ಮಾತಾಡಿ, ಸುಮಾರು 50 ವರ್ಷದವರೆಗೆ ಯಾರೂ ಕೊಡವ ಭಾಷೆನ ವ್ಯಾಕರಣನ ಬರ್ತಲೆ. ಭಾಷೆನ ಓದಿಕೆ ಹಂಗೆ ಭಾಷೆನ ಬೆಳವಣಿಗೆಗೆ ಈ ವ್ಯಾಕರಣ ಪುಸ್ತಕ ತುಂಬಾ ಉಪಯೋಗ ಆದೆ ಅಂತ ಹೇಳ್ದು. ಇದೇ ಹೊತ್ತುಲಿ ಅಕಾಡೆಮಿ ಪ್ರಕಟ ಮಾಡ್ದ ಚಿರಮ್ಮನ ವಾಣಿ ಚಂಗುಮಯ್ಯವು ಬರ್ದ ಭಾವನೆಲು ಪಬ್ಬುನ ಬಳ್ಳಿ, ಪಂದ್ಯಂಡ ರೇಣುಕಾ ಸೋಮಯ್ಯವು ಬರ್ದ ಪೊಂಬುಳಿ, ಹಂಗೆ ಡಾಕ್ಟರ್ ವಿ ಅವಿನಾಶ್ ಅವರ ಸಂಶೋಧನಾ ಪ್ರಬಂಧ ಕೊಡಗಿನಲ್ಲಿ ಸಾಂವಿಧಾನಿಕ ಸುಧಾರಣೆ ಮತ್ತು ರಾಜಕೀಯ ಪರಿವರ್ತನೆಗಳು ಪುಸ್ತಕ ಬಿಡುಗಡೆ ಆಯ್ತು. ಕಾರ್ಯಕ್ರಮದಲ್ಲಿ ವ್ಯಾಕರಣ ಸಮಿತಿನ ಸದಸ್ಯ ನಾಗೇಶ್ ಕಾಲೂರವು ವ್ಯಾಕರಣದ ಮಹತ್ವದ ಕುರಿತು ಮಾಹಿತಿ ಕೊಟ್ಟು, ಹಂಗೆ ಪೂಮಾಲೆ ವಾರಪತ್ರಿಕೆಯ ಸಂಪಾದಕ ಅಜಿನಿಕಂಡ ಮಹೇಶ್ ನಾಚಯ್ಯವು ಕೊಡವ ಪಾಜಲು ವ್ಯಾಕರಣತರ ಮಹತ್ವ ಈ ವಿಷಯದ ಕುರಿತಂಗೆ ವಿಚಾರ ಮಂಡನೆ ಮಾಡಿದ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಲ್ಲಿ ಪುನರಸು ನಕ್ಷತ್ರದ ಮಳೆನ ಉಜಿತು, ಇನ್ನೂ ಕಮ್ಮಿ ಆತ್ಲೆ, ಬುಟ್ಟು ಬುಟ್ಟು ಒಳ್ಳೆ ರಭಸನ ತೋರಿಸ್ತಾ ಉಂಟು. ಇಂದು ಬೆಳಿಗ್ಗೆ 8:30 ಆಕೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 40.03 mm ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 63.88, ವಿರಾಜಪೇಟೆ ತಾಲೂಕಿಗೆ 21.88, ಹಂಗೆ ಸೋಮರಪೇಟೆ ತಾಲೂಕಿಗೆ 34.33 mm ಸರಾಸರಿ ಮಳೆ ಬಿದ್ದ ವರದಿ ಆಗುಟು. ಹಾರಂಗಿ ಜಲಾಶಯದ ನೀರಿನ ಗರಿಷ್ಠ ಮಟ್ಟ 2859 ಅಡಿಗ, ಇಂದಿನ ನೀರಿನ ಮಟ್ಟ 2854.40 ಅಡಿಗ, ಕಳೆದ ವರ್ಷ ಇಂದಿನ ದಿನ 2855.65 ಅಡಿ ನೀರಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 30 ಬೆಳಿಗ್ಗೆ 11 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿ ಅರೆಭಾಷೆ ಪದಕೋಶ ಬಿಡುಗಡೆ ಜಂಬರ ಏರ್ಪಾಡಾಟು. ಜಿಲ್ಲೆಯಲ್ಲಿ ಬೀಳುತ್ತಿರುವ ವಿಪರೀತ ಮಳೆಯಿಂದಾಗಿ ಜಿಲ್ಲಾಧಿಕಾರಿಗಳ ಕಚೇರಿನ ಕೆಳಗಿನ ಭಾಗದ ತಡೆಗೋಡೆನ ಸ್ಲ್ಯಾಬ್ಗ ಮಳೆಯಿಂದ ಹೊರಗೆ ಬಂದುಟ್ಟು, ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಆಗಿ ಮಡಿಕೇರಿಯಿಂದ ಮಂಗಳೂರು ಕಡೆಗೆ ಹೋಗವು, ಹಂಗೆ ಮಂಗಳೂರಿಂದ ಮಡಿಕೇರಿ ಕಡೆಗೆ ಬರವು, ಮೇಕೇರಿ ತಾಳತ್ಮನೆ ಅಪ್ಪಂಗಳ ರಸ್ತೆಯಲ್ಲಿ ಹೋಗಿ ವ್ಯವಸ್ಥೆ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಂಡು. ಭೂಸೇನಾ ಭರ್ತಿ ಕಾರ್ಯಾಲಯ ಬೆಂಗಳೂರು, ಇವು ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿನ ಬರೋ ತಿಂಗಳ 10 August 2022 ಮುಟ ಹಾಸನದ ಜಿಲ್ಲಾ ಆಟದ ಬಣಿಯಲ್ಲಿ ನಡೆಸಿವೆ. ಸಾಮಾನ್ಯ ಕರ್ತವ್ಯ, ತಾಂತ್ರಿಕ, ಲಿಪಿಕ, ಗುಮಸ್ತ, ಸ್ಟೋರ್ ಕೀಪರ್, ಟೆಕ್ನಿಕಲ್ ಹಾಗೆ ಟ್ರೇಡ್ಸ್ ಮ್ಯಾನ್ಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ www.joinindianarmy.nic.inನಲ್ಲಿ ನೋಡಕ್ಕಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಡು. ರಾಜ್ಯದಲ್ಲಿ ಬೀಳ್ತಿರುವ ವಿಪರೀತ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ಈ ತಿಂಗಳ ಪೂರ್ತಿ ಇರುದುಲೆತ್ತ ಕಂದಾಯ ಇಲಾಖೆನ ಸರ್ಕಾರದ ಉಪ ಕಾರ್ಯದರ್ಶಿಗ ತಿಳಿಸಿಡು. 2022-23 ಸಾಲಿನ ಡಿಇಎಲ್ಇಡಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದ ಸೀಟುಗಳ ತುಂಬುಸಿಕಣಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಕೂಡಿಗೆ ಡಯಟ್ನಿಂದ ಕೇಳಿ ತಿಳ್ಕೊಳಕ್ಕಂತ ಡಯಟ್ನ ಪ್ರಿನ್ಸಿಪಾಲವು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇಳಿದ್ರೆ ಇನ್ನು ಮುಂದೆ 7 ಗಂಟೆಗೆ ಸರಿಯಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕೃಷಿ ಮತ್ತು ತೋಟಗಾರಿಕಾ ಸಚಿವರ ಸಮಾವೇಶದ ಬಾನಲಿ ವರದಿಯನ್ನು ಕೇಳಿವಿರಿ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಆಕಾಶವಾಣಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರಾಷ್ಟೀಯ ಸಮ್ಮೇಳನ ಕುರಿತ ಬಾನುಲಿ ವರದಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯವು ಕಳೆದ ದಿನಾಂಕ 14 ಮತ್ತು 15ರಂದು 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರಾಷ್ಟೀಯ ಸಮ್ಮೇಳನವನ್ನು ಏರ್ಪಡಿಸಿತ್ತು. ಈ ರಾಷ್ಟೀಯ ಸಮ್ಮೇಳನವನ್ನು ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಅಂಗವಾಗಿ ಆಯೋಜಿಸಲಾಗಿತ್ತು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಇನ್ಯಾಮ್ ವಿದ್ಯುನ್ಮಾನ ರಾಷ್ಟೀಯ ಕೃಷಿ ಮಾರುಕಟ್ಟೆಯನ್ನು ವೇದಿಕೆಗಳ ವೇದಿಕೆಯನ್ನಾಗಿ ಪರಿಚಯಿಸುವುದು ಈ ರಾಷ್ಟೀಯ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು. ಒಂದು ರಾಷ್ಟ ಒಂದು ಮಾರುಕಟ್ಟೆಯ ಉದ್ದೇಶವನ್ನು ಸಾಕಾರಗೊಳಿಸುವುದು ಭಾರತ ಸರ್ಕಾರದ ಧ್ಯೇಯಕ್ಕೆ ಅನುಗುಣವಾಗಿದೆ. ಮುಖ್ಯ 9 ವಿಷಯಗಳನ್ನು ಕುರಿತು ತಾಂತ್ರಿಕ ವಿಚಾರ ವಿನಿಮಯ ಕಾರ್ಯಕ್ರಮವು ಈ ಸಮ್ಮೇಳನದ ಮುಖ್ಯ ವೈಶಿಷ್ಟ್ಯವಾಗಿತ್ತು. ವಿದ್ಯುನ್ಮಾನ ಕೃಷಿ, ಡಿಜಿಟಲ್ ಅಗ್ರಿಕಲ್ಚರ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ವಿದ್ಯುನ್ಮಾನ ರಾಷ್ಟೀಯ ಕೃಷಿ ಮಾರುಕಟ್ಟೆ ಇನ್ಯಾಮ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ರಾಷ್ಟೀಯ ಆಹಾರ ಭದ್ರತಾ ಮಿಷನ್, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಹೊರತಂದಿರುವ ತಾಂತ್ರಿಕತೆಗಳನ್ನು ಕುರಿತು ವಿಷಯ ಮಂಡನೆ ಮಾಡಲಾಯಿತು. ಈ ವಿಷಯ ಮಂಡನೆಯೊಂದಿಗೆ ವಿವಿಧ ರಾಜ್ಯಗಳು ಈ ವಿಷಯಗಳಲ್ಲಿ ಸಾಧಿಸಿರುವ ಅಭಿವೃದ್ಧಿ ಮತ್ತು ಯಶೋಗಾಥೆಗಳನ್ನು ಒಳಗೊಂಡ ಪ್ರಸ್ತುತಿಗಳನ್ನು ಅಂತರ್ಗತಗೊಳಿಸಲಾಗಿತ್ತು. ದಿನಾಂಕ 14 ಗುರುವಾರದಂದು ರಾಷ್ಟಗೀತೆಯೊಂದಿಗೆ ರಾಷ್ಟೀಯ ಸಮ್ಮೇಳನ ಪ್ರಾರಂಭವಾಯಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆಯ ಮಂತ್ರಿಗಳಾದ ನರೇಂದ್ರ ಸಿಂಗ್ ತೋಮರ್ ಅವರು ಜ್ಯೋತಿ ಬೆಳಗಿ ಸಮ್ಮೇಳನ ಉದ್ಘಾಟಿಸಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ಅಪರ ಕಾರ್ಯದರ್ಶಿಗಳಾದ ಡಾ ಅಭಿಲಕ್ಷ್ ಲಿಖಿ ಅವರು ಸಮ್ಮೇಳನಕ್ಕೆ ಆಗಮಿಸಿದ್ದ ಸರ್ವರಿಗೂ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ ದಿಸ್ ಸೆಷನ್ ವಿಲ್ ಬಿ ಲಾಂಚಿಂಗ್ ಅ ವೆರಿ ಅಂಬಿಷಿಯಸ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ವಿಚ್ ಇಸ್ ಆಲ್ರೆಡಿ ದೇರ್ ಕಾಲ್ಡ್ ಇನ್ಯಾಮ್. ನೌ ಇಟ್ ಇಸ್ ಬಿಕಮಿಂಗ್ ಅ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ವಿತ್ ಪ್ರೈವೇಟ್ ಸರ್ವಿಸ್ ಪ್ರೊವೈಡರ್ಸ್ ಕನೆಕ್ಟೆಡ್. So that will be launched. We'll also be providing equity grant to farmer producer organizations. The 10,000 farmer producer organizations is a very ambitious scheme of Government of India. We have listed 11 themes, critical themes, which we need to interact with the states and take feedback. These range from the issue of release of funds, digital agriculture, Pradhan Mantri Fasal Bima Yojana, natural farming, marketing, horticulture, innovations in the fertilizer supply, PM Kisan saturation, International Year of the Millets, Agricultural Infrastructure Fund, and the availability and provision and innovations in the new technologies by the Indian Council of Agricultural Research. The most important session after these presentations is the views, feedback and suggestions that we will be hearing from our honorable ministers of state and union territories. We look forward to those suggestions and we'll be very happy to take out actionable agendas out of that. The second day is being spent on the valuable success stories from various state governments, video success stories that will be shared from across India. And at the end, in the wrap-up session, we will see what action agendas or implementation agendas emerge from the discussion of the 2 days. Kendra Rasayanika Mattu Rasagobbara Mantralayada Rasagobbara Karyadarshi Arati Ahuja Matanadi Samagra Rasagobbara Nirvahana Vyavasthayannu Anushtana Madida Nantara ರಾಜ್ಯಗಳಲ್ಲಿ ರಸಗೊಬ್ಬರದ ಕೊರತೆ ಕಂಡುಬಂದಿಲ್ಲ. ನ್ಯಾನೋ ಯೂರಿಯಾ ರಸಗೊಬ್ಬರ ಕ್ಷೇತ್ರದ ಪ್ರಮುಖ ಸಂಶೋಧನೆಯಾಗಿದೆ ಎಂದರು. ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಡಾ ತ್ರಿಲೋಚನ್ ಮಹಾಪಾತ್ರ ಅವರು ಮಾತನಾಡಿ, 2014ರ ನಂತರ ಕೃಷಿ ಬೆಳೆಗಳಲ್ಲಿ ಈ ಹಿಂದೆ ಬಿಡುಗಡೆಯಾಗಿದ್ದ ತಳಿಗಳ 2 ಪಟ್ಟು ತಳಿಗಳು ಬಿಡುಗಡೆಯಾಗಿವೆ. ಈ ತಳಿಗಳಲ್ಲಿ 80% ತಳಿಗಳು ಹವಾಮಾನ ಬದಲಾವಣೆ ನಿರೋಧಕ ತಳಿಗಳಾಗಿವೆ. ದ್ವಿದಳ ಧಾನ್ಯ ಉತ್ಪಾದನೆ 17 ದಶಲಕ್ಷ ಟನ್ನಿಂದ 27 ದಶಲಕ್ಷ ಟನ್ಗೆ ಹೆಚ್ಚಾಗಿದೆ. 80% ಹೊಸ ತಳಿಗಳು ರೈತರ ಜಮೀನಿಗೆ ಬಂದಿವೆ. ಬೀಜ ಬದಲಾವಣೆ ದರ 30%. ಎಣ್ಣೆಕಾಳು ಉತ್ಪಾದನೆ ಹೆಚ್ಚಳದ ದಿಸೆಯಲ್ಲಿ ಕೆಲಸ ನಡೆಯುತ್ತಿದೆ. ಜೈವಿಕ ಅಭಿವರ್ಧಿತ ತಳಿಗಳಿಂದ ನ್ಯೂನಪೋಷಣೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಪ್ರಧಾನಮಂತ್ರಿಯವರ ಕರೆಯಂತೆ ನೈಸರ್ಗಿಕ ಕೃಷಿ, ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳಿಗೆ ಒತ್ತು ನೀಡಲಾಗುತ್ತಿದೆ. ನೈಸರ್ಗಿಕ ಸಂಪನ್ಮೂಲ ರಕ್ಷಣೆಗೆ 64 ಸಮಗ್ರ ಕೃಷಿ ಪದ್ಧತಿ ಮಾದರಿಗಳು, 62 ಸಾವಯವ ಕೃಷಿ ಮಾದರಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹವಾಮಾನ ಚತುರ ಗ್ರಾಮ ಮಾದರಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಕೇಂದ್ರ ಕೃಷಿ ಕಾರ್ಯದರ್ಶಿ ಮನೋಜ್ ಅಹುಜಾ ಅವರು ಮಾತನಾಡಿ, ಕೋವಿಡ್ ಸಮಯದಲ್ಲಿ ಕೃಷಿ ಕ್ಷೇತ್ರ ಉತ್ತಮ ಅಭಿವೃದ್ಧಿ ಸಾಧಿಸಿದೆ. 2020-21 ಸಾಲಿನಲ್ಲಿ ದಾಖಲೆಯ 314 ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆಯ ಅಂದಾಜು ಮಾಡಲಾಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ತೋಟಗಾರಿಕಾ ಉತ್ಪಾದನೆಯಲ್ಲಿ 333 ದಶಲಕ್ಷ ಟನ್ ಉತ್ಪಾದನೆಯಾಗಿದೆ. ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ 54% ಹೆಚ್ಚಳ ಸಾಧಿಸಲಾಗಿದೆ. ಖಾದ್ಯ ತೈಲ ಉತ್ಪಾದನೆಗೆ ಪ್ರೋತ್ಸಾಹ ಕೊಡುವ ದಿಸೆಯಲ್ಲಿ ಆಯಿಲ್ ಪಾಮ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ. ದೇಶದಲ್ಲಿ ತೋಟಗಾರಿಕಾ ಉತ್ಪನ್ನಗಳ ಗುಚ್ಛಗಳನ್ನು ಮಾಡಿ ರಫ್ತಿಗೆ ಉತ್ತೇಜನ ನೀಡಲಾಗುತ್ತಿದೆ. ತೋಟಗಾರಿಕಾ ಉತ್ಪನ್ನಗಳ ರಫ್ತು ಮೌಲ್ಯ $50 ಬಿಲಿಯನ್ಗೂ ಹೆಚ್ಚಾಗಿದೆ. ಧರ್ಮಶಾಲಾದಲ್ಲಿ ನಡೆದ ಮುಖ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ಆಹಾರ ಭದ್ರತೆ, ಪೌಷ್ಟಿಕ ಭದ್ರತೆ, ರಸಗೊಬ್ಬರದ ಸಮತೋಲನ ಬಳಕೆ, ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಮಂತ್ರಿಗಳಾದ ಮನ್ಸುಖ್ ಮಾಂಡವೀಯ ಅವರು ಮಾತನಾಡಿ, ರಸಗೊಬ್ಬರ ಮತ್ತು ಕೃಷಿ ಕ್ಷೇತ್ರಗಳು ಅವಿನಾಭಾವ ಸಂಬಂಧ ಹೊಂದಿವೆ. ಕೃಷಿ ಉತ್ಪಾದನೆ, ಆಹಾರ ಭದ್ರತೆ ಮತ್ತು ರಸಗೊಬ್ಬರಗಳ ಉತ್ಪಾದನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ. ಪ್ರಪಂಚದ ರಸಗೊಬ್ಬರದ ಅವಶ್ಯಕತೆಯಲ್ಲಿ ಭಾರತ ಸಿಂಹಪಾಲು ಹೊಂದಿದೆ. ಅದರಲ್ಲೂ ಯೂರಿಯಾ ಬಳಕೆ ಮತ್ತು ಆಮದು ಹೆಚ್ಚಾಗಿದೆ. ರಂಜಕ ಮತ್ತು ಪೊಟಾಷ್ ಗೊಬ್ಬರಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ರೈತರಿಗೆ ರಸಗೊಬ್ಬರ ಸಹಾಯಧನ ನೀಡಲು 2.5 ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡುತ್ತಿದೆ. ಇಫ್ಕೋ ರಸಗೊಬ್ಬರ ಸಂಸ್ಥೆ ನ್ಯಾನೋ ಯೂರಿಯಾ ಅಭಿವೃದ್ಧಿಪಡಿಸಿದೆ. ಒಂದು ಬಾಟಲಿ ಈ ನ್ಯಾನೋ ಯೂರಿಯಾ 50 ಕಿಲೋಗ್ರಾಂನ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಇದರ ಬೆಲೆ 240 ರೂಪಾಯಿ. ಸಮಗ್ರ ರಸಗೊಬ್ಬರ ನಿರ್ವಹಣೆ ವ್ಯವಸ್ಥೆ ಬಂದ ಮೇಲೆ ರಸಗೊಬ್ಬರ ವಿತರಣೆ ಸುಗಮವಾಗಿದೆ. ಪಿಒಎಸ್ ಯಂತ್ರಗಳ ಮೂಲಕ ರಸಗೊಬ್ಬರ ಮಾರಾಟ ಮಾಡುತ್ತಿರುವುದರಿಂದ ಮಾರಾಟದ ಲೆಕ್ಕ ಕೂಡ ಸಿಗುತ್ತಿದೆ. ಭಾರತವು ಹೆಚ್ಚು ಆಹಾರ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತಿರುವುದರಿಂದ ಜಗತ್ತಿನ ಆಹಾರ ಭದ್ರತೆಗೆ ಕೊಡುಗೆ ಕೊಡುತ್ತಿದೆ ಎಂದರು. ಫರ್ಟಿಲೈಸರ್ ಏಕ್ ಐಸಿ ಕಮೋಡಿಟೀಸ್ ಹೇ ಜೊ ಕೈ ನೇಚುರಲ್ ರಿಸೋರ್ಸಸ್ ಸೇ ಮಿಲ್ತಿ ಹೇ ವೋ ನೇಚುರಲ್ ರಿಸೋರ್ಸಸ್ ಶಾಯದ್ ಕಭಿ ಕೋಯ್ ಕಂಟ್ರಿ ಕೆ ಪಾಸ್ ಹೇ ಕಭಿ ಕೋಯ್ ಕಂಟ್ರಿ ಕೆ ಪಾಸ್ ನಹೀ ಹೇ ಐಸಿ ಸ್ಥಿತಿ ಮೇ ಹಮಾರೆ ದೇಶ್ ಕಿ ಔರ್ ವಿಶ್ವ ಕಿ ಖಾದ್ ಫರ್ಟಿಲೈಸರ್ ಸ್ಥಿತಿ ಕ್ಯಾ ಹೇ ಮೇ ಆಪ್ಕೆ ಸಾಮ್ನೆ ಶಾರ್ಟ್ ಮೇ ರಖನಾ ಚಾಹೂಂಗಾ. ಆಜ್ ಮೇ ಕಹೂಂಗಾ ಕಿ ವಿಶ್ವ ಮೇ ಯೂರಿಯಾ ಫರ್ಟಿಲೈಸರ್ ನೈಟ್ರೋಜನ್ ಫರ್ಟಿಲೈಸರ್ 100 ಮಿಲಿಯನ್ ಟನ್ ಕಾ ಕಂಜಪ್ಷನ್ ದುನಿಯಾ ಮೇ ಹೋತಾ ಹೇ ಉಸ್ ಮೇ ಸೇ ದೇಶ್ ಮೇ ಕೂಲ್ ಮಿಲಾ ಕೆ 350 ಲಾಖ ಮೆಟ್ರಿಕ್ ಟನ್ ಕಾ ಹಮಾರಾ ಕಂಜಪ್ಷನ್ ಹೇ ಯಾನಿ ಕಿ ದುನಿಯಾ ಕಿ ಕೂಲ್ ಜರೂರಿಯಾತ್ ಕಾ 35% ಕಂಜಪ್ಷನ್ ಯೂರಿಯಾ ಕಾ ಇಂಡಿಯಾ ಮೇ ಹೋತಾ ಹೇ 240 ಸೇ 250 ಲಾಖ ಮೆಟ್ರಿಕ್ ಟನ್ ಕಾ ಹಮಾರಾ ಪ್ರೊಡಕ್ಷನ್ ಹೇ ಔರ್ 350 ಲಾಖ ಮೆಟ್ರಿಕ್ ಟನ್ ಕಾ ಹಮಾರಾ ನಿರಸ್ಟ ಕಂಜಪ್ಷನ್ ಹೇ ಯಾನಿ ಕಿ 70 ಸೇ 100 ಲಾಖ ಮೆಟ್ರಿಕ್ ಟನ್ ಯೂರಿಯಾ ಹಮ್ ದುನಿಯಾ ಸೇ ಇಂಪೋರ್ಟ್ ಕರ್ತೆ ಹೇ ಯಾನಿ ಕಿ ವಿಶ್ವ ಮೇ ಸಬ್ಸೆ ಜಾದಾ ಯೂರಿಯಾ ಇಂಪೋರ್ಟ್ ಕರ್ನೆ ವಾಲಾ ಕೋಯ್ ಕಂಟ್ರಿ ಹೇ ತೋ ಭಾರತ್ ಹೇ ಔರ್ ವಿಶ್ವ ಮೇ ವರ್ತಮಾನ್ ಸಮಯ ಮೇ ಬಡೀ ಹುಯಿ ಪ್ರೈಸ್ ಕೋ ಹಮ್ ದೇಖೆ ತೋ ಏಕ್ ಯೂರಿಯಾ ಕಿ ಬೇಗ್ ಪರ್ ಹಮ್ ತೋ ಕಿಸಾನ್ ಕೋ 266 ರೂಪೀಸ್ ಮೇ ಏಕ್ ಬೇಗ್ ದೇತೆ ಹೇ ಲೇಕಿನ್ ಭಾರತ್ ಸರ್ಕಾರ ಕೋ 2300 ರೂಪೀಸ್ ಮೇ ಆಜ್ ಹಮ್ ಜೊ $700 ಕಿ ಪ್ರೈಸ್ ಕೌಂಟ್ ಕರೆ ಇಂಟರ್ನ್ಯಾಷನಲ್ ಪ್ರೈಸ್ ಪರ್ ಮೆಟ್ರಿಕ್ ಟನ್ ತೋ ಹಮ್ 2300 ರೂಪೀಸ್ ಕಿ ಸಬ್ಸಿಡಿ ಭಾರತ್ ಸರ್ಕಾರ ಏಕ್ ಬೇಗ್ ಪೇ ದೇತಿ ಹೇ ವೈಸೆ ಹಿ ಫಾಸ್ಫರಿಕ್ ಫರ್ಟಿಲೈಸರ್ ಕೆ ಬಾರೆ ಮೇ ದುನಿಯಾ ಮೇ 70 ಮಿಲಿಯನ್ ಟನ್ ಕಾ ಕಂಜಪ್ಷನ್ ಹೇ ಉಸ್ ಮೇ ಸೇ 2 ಮಿಲಿಯನ್ ಟನ್ ಯಾನಿ ಕೆ 200 ಲಾಖ ಮೆಟ್ರಿಕ್ ಟನ್ ಕಾ ಕಂಜಪ್ಷನ್ ಭಾರತ್ ಕಾ ಹೇ ಆಪ್ ಉಸ್ಕೋ ಹಿಸಾಬ್ ಕಿತಾಬ್ ಕೆ ಮುತಾಬಿಕ್ ಕರೆ ತೋ ವೋ ಭಿ ದುನಿಯಾ ಕೆ 30-35% ದುನಿಯಾ ಕಾ ಕುಲ್ ಕಂಜಪ್ಷನ್ ಮೇ ಸೇ ಇಂಡಿಯಾ ಕಾ ಕಂಜಪ್ಷನ್ ಹೇ ಉಸ್ ಮೇ ಸೇ 100 ಲಾಖ ಮೆಟ್ರಿಕ್ ಟನ್ ಕಾ ಉತ್ಪಾದನ್ ಇಂಡಿಯಾ ಮೇ ಹೋತಾ ಹೇ 100 ಸೇ 125 ಲಾಖ ಮೆಟ್ರಿಕ್ ಟನ್ ಹಮೇ ಇಂಪೋರ್ಟ್ ಕರ್ನಾ ಪಡ್ತಾ ಹೇ ಔರ್ ಉಸ್ ಮೇ ಭಿ ದೇಶ್ ಮೇ ರಾಕ್ ಫಾಸ್ಫೇಟ್ ಕಾ ಪ್ರೊಡಕ್ಷನ್ ಬಹುತ್ ಕಮ್ ಹೇ ಮೈನಸ್ ಹೇ ಹಿ ನಹಿ ಔರ್ ಜೊ ಹೇ ವೋ ಭಿ ಲೋ ಗ್ರೇಡ್ ಕಾ ಫಾಸ್ಫರಸ್ ಮಿಲ್ತಾ ಹೇ ಇಸ್ಲಿಯೇ ಹಮೇ ಉಸ್ಕಾ ರಾ ಮಟೀರಿಯಲ್ ರಾಕ್ ಫಾಸ್ಫೇಟ್ ಭಿ ಇಂಪೋರ್ಟ್ ಕರ್ನಾ ಪಡ್ತಾ ಹೇ ರಾಕ್ ಫಾಸ್ಫೇಟ್ ಇಂಡಿಯಾ ಮೇ ನಹಿ ಹೋನೆ ಸೇ ದುನಿಯಾ ಕಿ ಪ್ರೈಸ್ ಕೋ ಹಮೇ ವೇರಿ ಕರ್ನಾ ಪಡ್ತಾ ಹೇ ವರ್ತಮಾನ್ ಸ್ಥಿತಿ ಮೇ ಬತಾವೋ ತೋ ಆಜ್ ದೇಶ್ ಮೇ ಔರ್ ವಿಶ್ವ ಮೇ ಫಾಸ್ಫೇಟಿಕ್ ಫರ್ಟಿಲೈಸರ್ DAP ಕಿ ಪ್ರೈಸ್ ಬಡ್ಕೆ $1,000 ಪ್ರತಿ ಮೆಟ್ರಿಕ್ ಟನ್ ಹೋ ಚುಕಿ ಹೇ ಯಾನಿ ಕಿ हम इंडियन रुपीज में काउंट करें और बैग के हिसाब से करें तो आज हमें वो 2500 रुपीज पर बैग पे हम सब्सिडी देते हैं और 1350 रुपीज में हम मार्केट में बेचते हैं। यानी कि प्रति वर्ष देश का सब्सिडी बिल डे टू डे बढ़ रहा है, बढ़ के इस साल 2.5 लाख करोड़ भारत सरकार एक कर्नाटक स्टेट का कुल बजट के इक्विवेलेंट खाद में सब्सिडी के रूप में किसानों को मदद करता है। कर्नाटक मुख्यमंत्री बसवराज बोम्मई अवरु मातनाडी, ಕೃಷಿ ನಮ್ಮ ದೇಶದ ಸಂಸ್ಕೃತಿಯಾಗಿದೆ. ದೇಶದ ಎಲ್ಲಾ ಭಾಗದ ಜನ ತಮ್ಮ ಕೆಲಸ ಮತ್ತು ಜೀವನ ಶೈಲಿಯಲ್ಲಿ ಏಕರೂಪತೆ ಹೊಂದಿದ್ದಾರೆ. ಕೃಷಿ ಕ್ಷೇತ್ರ 1% ಬೆಳವಣಿಗೆ ಸಾಧಿಸಿದರೆ ಉತ್ಪಾದನಾ ಕ್ಷೇತ್ರ 4%, ಸೇವಾ ಕ್ಷೇತ್ರ 10% ಬೆಳವಣಿಗೆ ಹೊಂದುತ್ತದೆ. ಕರ್ನಾಟಕ 10 ಕೃಷಿ ಹವಾಮಾನ ವಲಯಗಳನ್ನು ಹೊಂದಿದೆ. 300 ದಿನ ಸೂರ್ಯರಶ್ಮಿಯು ಹೊಂದಿರುತ್ತದೆ. ನಾವು ಪಾರಂಪರಿಕ ಕೃಷಿ ಮತ್ತು ಆಧುನಿಕ ಕೃಷಿಯನ್ನು ಸಮಗ್ರಗೊಳಿಸಿ ಮುಂದುವರಿಯುತ್ತಿದ್ದೇವೆ. ರೈತರ ಭೂ ದಾಖಲೆಗಳನ್ನು ಭೂಮಿ ತಂತ್ರಾಂಶದ ಮೂಲಕ ಕಂಪ್ಯೂಟರೀಕರಣಗೊಳಿಸಲಾಗಿದೆ. ರಾಜ್ಯದ 77 ಲಕ್ಷ ರೈತ ಹಿಡುವಳಿಗಳನ್ನು ರೈತರ ಸಮಗ್ರ ಮಾಹಿತಿ ದಾಖಲೀಕರಣ ತಂತ್ರಾಂಶ ಫ್ರೂಟ್ಸ್ ತಂತ್ರಾಂಶದ ಮೂಲಕ ದಾಖಲಿಸಲಾಗಿದೆ. ಇದರಿಂದ ರೈತರಿಗೆ ಸಹಾಯ ಸೌಲಭ್ಯಗಳನ್ನು ನೀಡಲು ನೆರವಾಗುತ್ತಿದೆ. ದ್ವಿತೀಯ ಕೃಷಿ ನಿರ್ದೇಶನಾಲಯ ಸ್ಥಾಪಿಸಿ ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ. ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮಹತ್ವ ನೀಡಲಾಗಿದೆ. ಮಣ್ಣಿನ ಫಲವತ್ತತೆ ಸಂರಕ್ಷಣೆಗೆ ಜಾರಿಗೆ ತಂದಿದ್ದ ಭೂಚೇತನ ಯೋಜನೆಯನ್ನು ಮತ್ತೆ ಅನುಷ್ಠಾನಗೊಳಿಸಲಾಗುತ್ತದೆ. ಬೇವು ಲೇಪಿತ ಯೂರಿಯಾ, ನ್ಯಾನೋ ಯೂರಿಯಾ ಬಳಕೆ ಹಾಗೂ ವಿದ್ಯುನ್ಮಾನ ರಾಷ್ಟೀಯ ಕೃಷಿ ಮಾರುಕಟ್ಟೆಗೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಸಮಗ್ರ ಕೃಷಿ ಪದ್ಧತಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ಏಕೀಕೃತ ಮಾಹಿತಿ ವೇದಿಕೆಗೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಹಾಲು ಉತ್ಪಾದಕರಿಗೆ ಕ್ಷೀರ ಬ್ಯಾಂಕ್ ಸ್ಥಾಪಿಸಲಾಗುತ್ತಿದೆ. ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರಾಜ್ಯದಿಂದ ಪ್ರತಿ ರೈತರಿಗೆ 4,000 ರೂಪಾಯಿಯನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಗೆ ಹೆಚ್ಚುವರಿಯಾಗಿ 15% ಹಣವನ್ನು ನೀಡಲಾಗುತ್ತಿದೆ. ಸೂಕ್ಷ್ಮ ನೀರಾವರಿಗೆ ಉತ್ತೇಜನ ನೀಡಿ ಉತ್ಪಾದಕತೆ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ದಿ ಅಪರ್ ಕ್ರಸ್ಟ್ ಆಫ್ ದಿ ಸಾಯಿಲ್ of the land has to be treated very very carefully scientifically. Therefore soil health is very important. Scientific method to utilize the fertilizers and the nutrients to the soil at the right quantity is very important. Our former chief minister Yeddyurappa ji had made a program called Bhu Chetana, where the deficiency in the soil will be recognized and the that quantity of deficiency will be fed that year, and it has been a very big success. Even foreign universities have recognized it. Therefore my government has decided to reintroduce the Bhoo Chetana Karyakrama in Karnataka. We have given a lot of importance for our milk production, animal husbandry activity, and now for the first time in the country we are going to start a bank exclusively for the milk farmers, because huge activity, more than 23,000 crores activity is done by the milk farmers through different milk unions, cooperative milk unions. I want all that activity be through a common bank by the farmer for the farmer bank, and it can yield a very good result, and it can really enhance the credit system of the farmer at the low rate of interest. And we are going to have a farmers Kshira bank very soon in this state, as well as we are giving Raita Vidyanidhi for the children of the farmer. They have to come out and have different professions, because the land is same. Land can't be increased, but the dependent on the lands are increasing. Therefore to save the situation, the farmer children has to have a better education. They should be in different walks of life. Hence we are giving a scholarship for all agriculture farmers children. And of course we are topping up a lot of subsidies. Kisan Samman Yojana, along with the 6,000 of the government of India's Narendra Modi scheme, we are giving additional 4,000 rupees per farmer, as well as we are adding 15% subsidy to 35% of government of India's in PMFME scheme. Jyoti Belagi sammelana udghatisi ರೈತರ ಉತ್ಪಾದಕ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಿ, ವೇದಿಕೆಗಳ ವೇದಿಕೆ ಇ ನ್ಯಾಮ್ ಉದ್ಘಾಟಿಸಿ, ಕರ್ನಾಟಕ ಮುಖ್ಯ ಕೃಷಿ ಯೋಜನೆಗಳ ಕೈಪಿಡಿ ಬಿಡುಗಡೆ ಮಾಡಿದವರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಿಗಳಾದ ನರೇಂದ್ರ ಸಿಂಗ್ ತೋಮರ್ ಅವರು. ಅವರು ಮಾತನಾಡಿ, ಕೃಷಿ ಕ್ಷೇತ್ರ ಸವಾಲುಗಳಿಂದ ಕೂಡಿದೆ. ಈ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ನೀತಿ ನಿರೂಪಣೆ ಮಾಡಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ. ಇವುಗಳ ಅನುಷ್ಠಾನ ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ವೈವಿಧ್ಯತೆ ನಮ್ಮ ಬಲ. ಭೌಗೋಳಿಕ, ಭಾಷೆ, ಪರಿಸರ ವೈವಿಧ್ಯತೆ ನಮ್ಮ ವೈಶಿಷ್ಟ್ಯವಾಗಿದೆ. ಇದನ್ನು ನಮ್ಮ ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು. ಕೃಷಿ ಸಂವೇದನಾಶೀಲ ಕ್ಷೇತ್ರವಾಗಿದೆ. ಇದನ್ನು ನಾವೆಲ್ಲರೂ ಕೂಡಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ. ಪ್ರಯೋಗಾಲಯದಿಂದ ಜಮೀನಿಗೆ ತಂತ್ರಜ್ಞಾನ ವರ್ಗಾವಣೆಯಂತೆ ವಿಷಯಗಳು ಜಮೀನಿನಿಂದ ಪ್ರಯೋಗಾಲಯಕ್ಕೆ ವರ್ಗಾವಣೆಯಾಗಿ ವಿಜ್ಞಾನಿಗಳಿಗೆ ರೈತರ ತಂತ್ರಜ್ಞಾನಗಳು ಮತ್ತು ಸಮಸ್ಯೆಗಳು ಮನವರಿಕೆಯಾಗಬೇಕಿದೆ. ಈ ಪರಸ್ಪರ ಅವಲಂಬನೆ ಅನಿವಾರ್ಯ. ಇಫ್ಕೋದ ನ್ಯಾನೋ ಯೂರಿಯಾ ಒಂದು ಶ್ಲಾಘನೀಯ ತಂತ್ರಜ್ಞಾನ. ಡಿಜಿಟಲ್ ತಂತ್ರಜ್ಞಾನದಿಂದ ಆಂಧ್ರಪ್ರದೇಶ ರಾಜ್ಯದ ಎಲ್ಲ ರೈತರಿಗೆ ಬೆಳೆ ವಿಮೆ ಸೌಲಭ್ಯ ವಿಸ್ತರಿಸಿರುವುದು ಶ್ಲಾಘನೀಯ. ಇನ್ಯಾಮ್ ವೇದಿಕೆ ಮೂಲಕ 1,000 ಕೃಷಿ ಮಂಡಿಗಳನ್ನು ಜೋಡಿಸುವ ಪ್ರಯತ್ನ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎಲ್ಲ ಅರ್ಹ ರೈತರನ್ನು ತರುವ ಗುರಿ ಹಾಕಿಕೊಳ್ಳಲಾಗಿದೆ. 1,00,000 ಕೋಟಿ ಕೃಷಿ ಮೂಲಸೌಕರ್ಯ ನಿಧಿಯನ್ನು ರಾಜ್ಯಗಳು ಬಳಸಿಕೊಳ್ಳಬೇಕಿದೆ. ಇದರಲ್ಲಿ ಕೃಷಿ, ಮೀನುಗಾರಿಕೆ, ಜೇನು ಕೃಷಿ, ತೋಟಗಾರಿಕೆ, ಪಶುಪಾಲನೆ ಸೇರಿವೆ ಎಂದರು. 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲಾಗುತ್ತಿದೆ. 72 ದೇಶಗಳು ಇದರಲ್ಲಿ ಪಾಲ್ಗೊಳ್ಳುತ್ತಿವೆ. ನೈಸರ್ಗಿಕ ಕೃಷಿಗೆ ಮಣ್ಣು ಆರೋಗ್ಯ ಕಾಪಾಡಿಕೊಳ್ಳಲು ಒತ್ತು ನೀಡಬೇಕು. ಇದರಿಂದ ರೈತರ ಖರ್ಚು ಕಡಿಮೆಯಾಗುತ್ತದೆ ಎಂದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವ್ಯಾಪ್ತಿಯಲ್ಲಿ 800-850 ಸಂಸ್ಥೆಗಳು ಬರುತ್ತವೆ. 700 ಕೃಷಿ ವಿಜ್ಞಾನ ಕೇಂದ್ರಗಳು, 74 ಕೃಷಿ ವಿಶ್ವವಿದ್ಯಾಲಯಗಳು, 3 ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯಗಳು, 100 ಸಂಶೋಧನಾ ಸಂಸ್ಥೆಗಳು ಬರುತ್ತವೆ. ಇವು ಕೃಷಿ ತಂತ್ರಜ್ಞಾನ ಅಭಿವೃದ್ಧಿ, ಕೃಷಿ ತಂತ್ರಜ್ಞಾನ ವರ್ಗಾವಣೆ ಮತ್ತು ಕೃಷಿ ಶಿಕ್ಷಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಕೃಷಿಕಾ ಕ್ಷೇತ್ರ ಬಹುತ್ ಹಿ ಸಂವೇದನಶೀಲ ಕ್ಷೇತ್ರ ಹೇ ಆರ್ ಕೃಷಿಕಾ ಕ್ಷೇತ್ರ ಕರೋಡೋ ಕಿಸಾನೋ ಸೆ ಆರ್ ವಿಶೇಷ ರೂಪ ಸೆ ಗರೀಬ್ ಕಿಸಾನೋ ಸೆ ಜೋಡಾ ಹುವಾ ಹೇ ಇಸ್ಲಿಯೆ ಹಮ್ ಸಬ್ಕಿ ಜಿಮ್ಮೇವಾರಿ ಹೇ ಕಿ ಹಮ್ ಸಬ್ ಜಗ ಅಪ್ನೆ ದಾಯಿತ್ವೋ ಕಾ ನಿರ್ವಹನ್ ತೋ ಕರೇ ಲೇಕಿನ್ ಗಾಂವ್ ಮೇ ಬೈಠಾ ಹುವಾ ಏಕ್ ಛೋಟಾ ಕಿಸಾನ್ ಉಸ್ಕೆ ಜೀವನ ಸ್ತರ ಮೇ ಕೇಂದ್ರ ರಾಜ್ಯ ಮಿಲ್ಕರ್ ಕೈಸೆ ತಬ್ದೀಲಿ ಲಾ ಸಕ್ತಾ ಹೇ ಉಸ್ಕೆ ಲಿಯೆ ಅಗರ್ ಕಿಸಿ ಲೋಪ್ ಕಾ ಭಿ ಹಮೇ ಸಂವರಣ ಕರ್ನಾ ಪಡೆ ತೋ ಮುಝೆ ಲಗ್ತಾ ಹೇ ವೋ ಸಂವರಣ ಕರ್ನಾ ಚಾಹಿಯೆ ಔರ್ ಹಮಕೋ ಅಪ್ನೆ ಇಸ್ ದಾಯಿತ್ವ ಕಾ ನಿರ್ವಹನ್ ಕರ್ನೆ ಕಿ ದೃಷ್ಟಿ ಸೆ ಆಗೆ ಕಿ ಯೋಜನಾ ಹಮೇ ಕರ್ನಿ ಚಾಹಿಯೆ ಸಾಮಾನ್ಯ ತೋರ್ ಪರ್ ಅಭಿ ತಕ್ ಏಕ್ ಶಬ್ದ ಚಲತಾ ಥಾ ಕಿ ಲ್ಯಾಬ್ ಮೇ ಜೋ ಕುಚ್ ಹೋ ರಹಾ ಹೇ ವೋ ಲ್ಯಾಂಡ್ ತಕ್ ಕೈಸೆ ಪಹುಂಚೆ ಲೇಕಿನ್ ಅಭಿ ಪ್ರಧಾನ ಮಂತ್ರಿ ಜಿ ನೆ ಬನಾರಸ್ ಮೇ ಇಸ್ ಶಬ್ದ ಕೋ ದೂಸರಾ ಆಯಾಮ ದಿಯಾ ಉನ್ಹೋನೆ ಕಾ ಲ್ಯಾಂಡ್ ಪರ್ ಜೋ ಹೋ ರಹಾ ಹೇ ವೋ ಲ್ಯಾಬ್ ತಕ್ ಕೈಸೆ ಪಹುಂಚೆ ಇಸ್ ಪರ್ ಭಿ ನಿಶ್ಚಿತ ರೂಪ ಸೆ ವಿಚಾರ ಕರ್ನಾ ಚಾಹಿಯೆ ನ್ಯಾನೋ ಯೂರಿಯಾ ಕಿ ಬಾತ್ ಹೋ ಯಾ ಅನ್ಯ ಪ್ರಕಾರ ಕೆ ಜೋ ಹಮಾರೆ ವೈಕಲ್ಪಿಕ ಫರ್ಟಿಲೈಜರ್ ಹೇ ಉನ್ಕೆ ಪ್ರಚಾರ ಪ್ರಸಾರ ಕಾ ಮಾಮಲಾ ಹೋ ಉನ್ಕೋ ಆಗೆ ಬಢಾನೆ ಕಾ ಮಾಮಲಾ ಹೋ ಕ್ಯೂಂಕಿ ಇಂಪೋರ್ಟ್ ಪರ್ ಹಮಾರಿ ನಿರ್ಭರತಾ ಕಮ್ ಹೋಗಿ ತೋ ಪೈಸಾ ಬಚೇಗಾ ಯೇ ತೋ ಏಕ್ ಪಕ್ಷ ಹೇ ಲೇಕಿನ್ ಅಗರ್ ನಿರ್ಭರತಾ ಕಮ್ ಹೋಗಿ ತೋ ನಿಶ್ಚಿತ ರೂಪ ಸೆ ಮೇಕ್ ಇನ್ ಇಂಡಿಯಾ ಹೋಗಾ ಮೇಕ್ ಇನ್ ಇಂಡಿಯಾ ಹೋಗಾ ತೋ ಹಮಾರಿ ನಿರ್ಭರತಾ ಕಮ್ ಹೋಗಿ ಹಮಾರಾ ಪೈಸಾ ಭಿ ಬಚೇಗಾ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಇಸ್ಕೆ ಕವರೇಜ್ ಕೋ ಹಮ್ ಕೈಸೆ ಔರ್ ಬಢಾ ಸಕ್ತೆ ಹೇ ಎಫ್ಪಿಒ 10,000 ಬನಾನೆ ಕಿ ಯೋಜನಾ ಹೇ ಇಸ್ ಪರ್ 6,865 ಕರೋಡ್ ರೂಪಾಯಿ ಕೇಂದ್ರ ಸರ್ಕಾರ ಖರ್ಚ ಕರ್ ರಹೀ ಹೇ ಆಜ್ ಭಿ ಆಪ್ನೆ ದೇಖಾ ಎಫ್ಪಿಒ ಕೋ ಜೋ ಉನ್ಕಿ ಪೂಂಜಿ ಕಿ ರಾಶಿ ಹೇ ಪರ್ ಮೆಂಬರ್ ಉಸ್ಕೋ ಆಜ್ ಭಿ ಅಪನ್ ಲೋಗೋ ನೆ ಉನ್ಕೆ ಅಕೌಂಟ್ ಮೇ ಟ್ರಾನ್ಸ್ಫರ್ ಕರ್ನೆ ಕಾ ಕಾಮ್ ಕಿಯಾ ಹೇ ಇಸಿ ಪ್ರಕಾರ ಸೆ ಇ ನಾಮ್ ಪ್ರೊಜೆಕ್ಟ್ ಯೇ ಲಗಭಗ ದೇಶ ಭರ್ ಕಿ ಜೊ ಕೃಷಿ ಉಪಜ ಮಂಡಿಯಾ ಹೇ ಉನ್ಮೆ 1,000 ಮಂಡಿ ಇನಾಮ್ ಪ್ರೊಜೆಕ್ಟ್ ಸೆ ಜುಡ್ ಗಯೀ ಹೇ ಲಗಭಗ 1.5 ಲಕ್ಷ ಕರೋಡ್ ಕೆ ಆಸ್ಪಾಸ್ ಇಸ್ಮೆ ವ್ಯಾಪಾರ ಹೋ ರಹಾ ಹೇ ಬಡಿ ಮಾತ್ರಾ ಮೇ ಕಿಸಾನ್ ಓ ವ್ಯಾಪಾರಿ ಇಸ್ ಪ್ಲೇಟ್ಫಾರ್ಮ್ ಸೆ ಜುಡ್ ಗಯೇ ಹೇ ಇಸ್ ಪ್ಲೇಟ್ಫಾರ್ಮ್ ಕೋ ಔರ್ ಸುಗಮ ಕಿಯಾ ಗಯಾ ಹೇ ಔರ್ ಆಸಾನ್ ಕಿಯಾ ಗಯಾ ಹೇ ಜಿಸ್ಸೆ ಟ್ರಾನ್ಸ್ಪರೆನ್ಸಿ ಬಡೆ ಔರ್ ದೇಶ ಭರ್ ಕಿ ಔರ್ ಮಂಡಿಯೋ ಕೋ ಭಿ ಇಸ್ಮೆ ಕೈಸೆ ಜೋಡಾ ಜಾಯ್. ಆನಂತರ ಕೃಷಿ ಯೋಜನೆಗಳಿಗೆ ಹಣಕಾಸು ವರ್ಗಾವಣೆ, ಡಿಜಿಟಲ್ ಕೃಷಿ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ಇನ್ಯಾಮ್, ನ್ಯಾನೋ ಯೂರಿಯಾ, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ತಂತ್ರಜ್ಞಾನಗಳು, ತೋಟಗಾರಿಕೆ ಅಭಿವೃದ್ಧಿ ಕುರಿತು ವಿಷಯ ಪರಿಣಿತರು ವಿಷಯ ಮಂಡನೆ ಮಾಡಿದರು. ಆನಂತರ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳು ತಮ್ಮ ರಾಜ್ಯದಲ್ಲಿ ಸಾಧಿಸಿರುವ ಕೃಷಿ ಅಭಿವೃದ್ಧಿ ಕುರಿತು ವಿಷಯ ಮಂಡನೆ ಮಾಡಿ ತಮ್ಮ ರಾಜ್ಯಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೇಂದ್ರ ಕೃಷಿ ಮಂತ್ರಿಗಳು ಮತ್ತು ಅಧಿಕಾರಿಗಳ ಗಮನ ಸೆಳೆದರು. ದಿನಾಂಕ 15 ಶುಕ್ರವಾರದಂದು ಸಮ್ಮೇಳನವನ್ನು ಉದ್ದೇಶಿಸಿ ಭಾಷಣ ಮಾಡಿದವರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆ ಅವರು. ಅವರು ಮಾತನಾಡಿ, 2013-14 30,000 ಕೋಟಿ ರೂಪಾಯಿ ಇದ್ದ ಕೃಷಿ ಬಜೆಟ್ ಈಗ 130,000 ಕೋಟಿ ರೂಪಾಯಿ ಆಗಿದೆ. ಕೃಷಿ ಮಾರಾಟ ಪ್ರಮುಖ ವಿಷಯವಾಗಿದ್ದು ಯುವಕರನ್ನು ಕೃಷಿ ಮಾರಾಟದಲ್ಲಿ ತೊಡಗಿಸಿಕೊಳ್ಳಲು ಯೋಚಿಸಲಾಗುತ್ತಿದೆ. ಕೃಷಿ ಮೂಲಸೌಕರ್ಯ ನಿಧಿಯನ್ನು ಬಳಸಿಕೊಂಡು ಶೀತಲ ಗೃಹಗಳನ್ನು ನಿರ್ಮಿಸಿಕೊಳ್ಳಬೇಕಾಗಿದೆ. ಇದರಿಂದ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿ ರಫ್ತು ಕೂಡ ಹೆಚ್ಚಾಗುತ್ತದೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲಾಗುತ್ತದೆ. ಸಿರಿಧಾನ್ಯಗಳು ಪರಿಸರ ಸ್ನೇಹಿ ಮತ್ತು ಕಡಿಮೆ ನೀರು ಬಯಸುವಂತಹ ಬೆಳೆಗಳು. ದ್ವಿದಳ ಧಾನ್ಯಗಳು ಎಣ್ಣೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕಿದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳಿಗೆ ತರಬೇತಿ ನೀಡಬೇಕು ಎಂದರು. ಹಮ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಫಂಡ್ ಕಾ ಕೈಸೆ ಯೂಸ್ ಕರೆ, ಆರ್ಕೆವಿಐ ಸ್ಕೀಮ್ ಕೋ ಕೈಸೆ ಯೂಸ್ ಕರೆ, ಏ ಪ್ರೋಗ್ರಾಮ್ ಮೇ ಕ್ಯಾ ಕ್ಯಾ ಹೈ ಉಸ್ಕೋ ಬತಾನೆ ಕೇ ಲಿಯೆ ಖುದ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಕೋ ಮಾಲೂಮ್ ನಹೀ ಹೈ. ಇಸ್ಕೇ ಲಿಯೆ ಹಮ್ ಜ್ಯಾದಾ ಕರ್ನೆ ಕೇ ಲಿಯೆ ಕೋಶಿಶ್ ಕರ್ ಸಕ್ತೆ ಹೈ ಕ್ಯಾ, ಡಬಲ್ ದಿ ಫಾರ್ಮರ್ ಇನ್ಕಮ್ ಕೈಸೆ ಹೋತೆ ಹೈ, ಡಬಲ್ ದಿ ಫಾರ್ಮರ್ ಇನ್ಕಮ್ ಆಲ್ವೇಸ್ ಟೇಕ್ ಪ್ಲೇಸ್ ಇಫ್ ಯು ಕ್ರಿಯೇಟ್ ಗುಡ್ ಮಾರ್ಕೆಟ್, ಗುಡ್ ಮಾರ್ಕೆಟ್ ಫಾರ್ ಅವರ್ ಪ್ರೊಡಕ್ಷನ್. ಪ್ರೊಡಕ್ಷನ್ ತೋ ಹಮ್ ಸರ್ಪ್ಲಸ್ ಹೈ, ಇಸಿಲಿಯೆ ಹಮಾರಾ ನೌಜವಾನೋ ಕೋ ಹಮ್ ಅಗ್ರಿ ಮಾರ್ಕೆಟಿಂಗ್, ಅಗ್ರಿ ಬಿಸಿನೆಸ್ ಅಂಡ್ ಅಗ್ರಿ ಎಕ್ಸ್ಪೋರ್ಟ್ ಕಾ ಬಾರೇ ಮೇ ಜ್ಯಾದಾ ಬಾತ್ ಕರ್ನಾ, ಇಸ್ಕೇ ಲಿಯೆ ಹಮ್ ಸೋಚನಾ ಹೈ. ಇಸಿಲಿಯೆ ಹರ್ ಸ್ಟೇಟ್ ಕಾ ತೋ ಹಮಾರಾ ನೌಜವಾನ್ ಕೊರೋನಾ ಕಾ ಸಮಯ ಮೇ ವಾಪಸ್ ಗಯೆ, ಖೇತಿ ಕಿಯಾ ಅಂಡ್ ವೋ ಪೂಛ್ ರಹೆ ಹೈ ಹಮ್ ಕ್ಯಾ ಕರೆ, ಇತ್ನಾ ಹಮ್ ಉಗಾಯೆ ಹೈ ಇಸ್ಕೋ ಕ್ಯಾ ಕರೆ, ಇಸ್ಕೋ ಹಮ್ ಮಾರ್ಕೆಟಿಂಗ್ ಕರ್ನೆ ಕೇ ಲಿಯೆ ಕೈಸೆ ಸೋಚೆಂಗೆ. ಅಪೇಡಾ ಹೈ ಏಕ್ ಇನ್ಸ್ಟಿಟ್ಯೂಷನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕೋ ಬಾಹರ್ ದೇಶ ಕೋ ಬೇಚನೆ ವಾಲೆ, ವೋ ಮಾರ್ಕೆಟಿಂಗ್ ಕರ್ನೆ ವಾಲೆ, ಇಸಿಲಿಯೆ ಹಮ್ ವಾಪಸ್ ಜಾನೆ ಕೆ ಬಾದ ಅಪೇಡಾ ಕಾ ಸಾಥ್ ಬೈಠ ಸಕ್ತೆ ಕ್ಯಾ, ಡಿಜಿಎಫ್ಟಿ ಕೆ ಸಾಥ್ ಬೈಠ ಸಕ್ತೆ ಕ್ಯಾ, ಎಂಬೆಸಿ ಕೆ ಸಾಥ್ ಬೈಠ ಸಕ್ತೆ ಕ್ಯಾ, ಐಸೆ ಸೋಚನೆ ಕಾ ತೋ ಮನ್ ಕರ್ನಾ ಹೀ ಚಾಹಿಯೆ. ಕ್ಯೋಂಕಿ ಹಮ್ ಬಹುತ್ ಸಾರೆ ರಾಜ್ಯ ಮೇ ಜಿಲ್ಲಾ ಮೇ ಸೋಚ ರೇ ಹಮಾರೇ ವೇರ್ ಹೌಸ್ ಕಾ ಗ್ಯಾಪ್ ಹೈ, 1,00,000 ಕರೋಡ್ ಕಾ ಅಭಿ ಗ್ಯಾಪ್ ಹೈ, ಇಸ್ಕಾ ಹಮ್ ಕೈಸೆ ಪೂರಾ ಕರೆಂಗೆ, ಇಸ್ಕೆ ಲಿಯೆ ಫಂಡ್ ರಕೆ ಹೈ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಫಂಡ್ ಕಾ ಮದತ್ ಲೇ ಸಕ್ತೆ, ಆರ್ಕೆವಿಎಸ್ ಸ್ಕೀಮ್ ಗೆ ಹಮ್ ವೇರ್ ಹೌಸ್ ಕೋಲ್ಡ್ ಸ್ಟೋರೇಜ್ ಬನಾ ಸಕ್ತೆ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಪ್ಲಾನ್ ಬನಾನಕ್ಕೆ ಬಾದ ಆರ್ಕೆವಿಎಸ್ ಸ್ಕೀಮ್ ಕಾ ಯೂಸ್ ಹೋತೆ, ವೋ ಸ್ಟೇಟ್ ಮೇ ಹತೆ, ಸ್ಟೇಟ್ ಕಾ ಚೀಫ್ ಸೆಕ್ರೆಟರಿ ಕಾ ನೇತೃತ್ವ ಮೇ ಏಕ ಕಮಿಟಿ ಹೈ, ವೋ ಸೆಂಟ್ರಲ್ ಗವರ್ನಮೆಂಟ್ ಕೋ ಭೇಜತೆ ಹೈ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ, ನ್ಯಾನೋ ಯೂರಿಯಾ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ತೋಟಗಾರಿಕೆ ಅಭಿವೃದ್ಧಿ, ಡಿಜಿಟಲ್ ಕೃಷಿ, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಯಶೋಗಾಥೆಗಳನ್ನು ಕುರಿತ ವಿಡಿಯೋ ಪ್ರದರ್ಶನ ಮಾಡಲಾಯಿತು. ವಿವಿಧ ರಾಜ್ಯಗಳು ವಿವಿಧ ಯೋಜನೆಯಲ್ಲಿ ಸಾಧಿಸಿರುವ ಅಭಿವೃದ್ಧಿ ಕುರಿತು ರಾಜ್ಯಗಳ ಅಧಿಕಾರಿಗಳು ವಿಷಯ ಮಂಡನೆ ಮಾಡಿದರು. ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನ ರಾಜ್ಯ ಮಂತ್ರಿಗಳಾದ ಭಗವಂತ್ ಖೂಬಾ ಅವರು ಸಮಾರೋಪ ಭಾಷಣ ಮಾಡಿ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು 2 ಪಟ್ಟು ಮಾಡಲು ಶ್ರಮಿಸುತ್ತಿದೆ ಎಂದರು. ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಭಾಯ್ ಮೋದಿಜಿ ಕಾ ನೇತೃತ್ವ ಸರ್ಕಾರ ಭಾರತ್ ಕಾ ಕಿಸಾನೋ ಕಾ ಆಯ್ ದುಗ್ನೆ ಕರ್ನೆ ಕೆ ಲಿಯೆ ಬಹುತ್ ಸಾರೆ ಯೋಜನಾ ಕಾ ರಚನಾ ಕರ್ನಾ ಔರ್ ಉನ್ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಪಹುಂಚನಾ ಯೇ ಬಹುತ್ ಬಡಿ ಮಹತ್ವಪೂರ್ಣ ಜಿಮ್ಮೇದಾರಿ ಸರ್ಕಾರ ಕಿ ಭೀ ಹೈ, ಅಧಿಕಾರಿ ಗಣ ಕಿ ಭೀ ಹೈ, ಕಿಸಾನ್ ಕಿ ಭೀ ಹೈ. ತೋ ಇಸ್ ದಿಶಾ ಮೇ ಕೃಷಿ ಮಂತ್ರಿ ಭಾರತ್ ಸರ್ಕಾರ ತೋಮರ್ ಜಿ ನೆ ಅಪ್ನಾ ಪೂರಾ ಲಕ್ಷ್ಯ ಕಿಸಾನೋ ಕಾ ಇಸ್ ಸರ್ಕಾರ ಕಿ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಕೈಸೆ ಲೇಕೆ ಜಾಯೆ ಔರ್ ಉಸ್ ಮೇ ಯಶಸ್ವಿ ಪಾಯೆ, ಇಸಿ ಕೆ ಲಿಯೆ 2 ದಿನ ಕಾ ಮಹತ್ವಪೂರ್ಣ ಸಭಿ ರಾಜ್ಯೋ ಕಾ ಮಂತ್ರಿಗಣೋ ಕೆ ಸಾಥ್ ಚರ್ಚಾ ಹೋ ಔರ್ ಇಸ್ ಚರ್ಚಾ ಕೆ ದೌರಾನ್ ಜಿಸ್ ಸಮಸ್ಯಾ ಕೋ ಲೇಕರ್ ಕೆ ಸಮಾಧಾನ ಭೀ ಪಾಯೆ, ಸಮಾಧಾನ ಸೆ ಔರ್ ಜೋ ಭೀ ಅಡಚಣಿಯ ಹೋಂಗೆ ತೋ ಉಸ್ಕೋ ಭಾರತ್ ಸರ್ಕಾರ ಸ್ವೀಕಾರ ಕರ್ಕೆ ಉಸ್ಕೋ ಸುಲ್ಜಾನೆ ಕಾ ಪ್ರಯಾಸ ಭೀ ಕರೆ. ಇಸ್ ಕಾರ್ಯಕ್ರಮ ಮೇ ಕೃಷಿ ಮಂತ್ರಾಲಯ ಬಹುತ್ ಹೀ ಸುಚಾರು ರೂಪ ಸೆ ಕಾರ್ಯಕ್ರಮ ನೆ ರಚನಾ ಕಿಯಾ ಹೈ. 12 ವಿಷಯ ಕೋ ಲೇಕರ್ ಕೆ ವಿಷಯ ಪ್ರಸ್ತುತಿ ಔರ್ वीडियो प्रस्तुति के साथ बहस का भी मौका दे करके बहुत ही अर्थपूर्ण तरीके से दो दिवसीय सम्मेलन का समापन हो रहा है। डिजिटल कृषि पर प्रस्तुति, पीएमएफओ का प्रस्तुति, प्राकृतिक खेती पर प्रस्तुति, एफपीओ और ई नाम के विषय पर प्रस्तुति, बागवानी पर प्रस्तुति, नए युग के उर्वरक में नवाचार पर प्रस्तुति, पीएम किसान सैचुरेशन पर प्रस्तुति, अंतर्राष्ट्रीय मिलेट वर्ष पर प्रस्तुति, कृषि अवसंचारण कोष पर प्रस्तुति, आईसीआर के न्यू टेक्नोलॉजी पर प्रस्तुति करके इस दो दिवसीय सम्मेलन बहुत सारों का प्रयास के कारण बहुत ही सुंदर तरीके से सम्मेलन हुआ है। सम्मेलन ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಮಂತ್ರಿಗಳಾದ ಕೈಲಾಶ್ ಚೌಧರಿ, ಕರ್ನಾಟಕದ ಕೃಷಿ ಮಂತ್ರಿಗಳಾದ ಬಿಸಿ ಪಾಟೀಲ್, ಕರ್ನಾಟಕದ ತೋಟಗಾರಿಕಾ ಮಂತ್ರಿಗಳಾದ ಮುನಿರತ್ನ ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳು, ಅಧಿಕಾರಿಗಳು ಭಾಗವಹಿಸಿದ್ದರು. ರಾಷ್ಟಗೀತೆಯೊಂದಿಗೆ ಸಮ್ಮೇಳನ ಮುಕ್ತಾಯವಾಯಿತು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರಾಷ್ಟೀಯ ಸಮ್ಮೇಳನ ಕುರಿತ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ ಪಿಎಂ ಜಗದೀಶ್, ತಾಂತ್ರಿಕ ಸಹಕಾರ ಆಶುತೋಷ್ ಝಾ ಮತ್ತು ರವಿಚಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೇ ಜುಲೈ 15ರಿಂದ ಆಗಸ್ಟ್ 14ರವರೆಗೆ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್, ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮುಳಿಯ ಸಿಲ್ವರಿಯಾ ಬೋನಸ್ ಫೆಸ್ಟ್ ಇದೇ ಜುಲೈ 15ರಿಂದ ಆಗಸ್ಟ್ 15ರವರೆಗೆ. ನಿಮಗಿಷ್ಟವಾದ ಬೆಳ್ಳಿ ಆಭರಣ ಹಾಗೂ ಬೆಳ್ಳಿ ವಸ್ತುಗಳನ್ನು ಖರೀದಿಸಿ ಬೋನಸ್ ಪಡೆಯಿರಿ. ಇದಲ್ಲದೆ ಬೀಚಿಕತ್ತಿಯ ಮೇಲೆ ವಿಶೇಷ ರಿಯಾಯಿತಿ ಲಭ್ಯ. ಈ ಆಫರ್ಗಾಗಿ ಬನ್ನಿ ಮುಳಿಯ ಜುವೆಲ್ಸ್ ನ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲು, ಬೆಂಗಳೂರು ಹಾಗೂ ನೆಲ್ಯಾಡಿ ಮಳಿಗೆಗೆ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PUP, CMP. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480034. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಘಮಘಮಿಸುವ ಚಿಕನ್, ಮಟನ್, ಬಿರಿಯಾನಿ, ತಂದೂರಿ, ಎಲ್ಲಾ ರೀತಿಯ ಚೈನೀಸ್ ಫುಡ್ ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್. ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ CIT, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಆ ಕಾಲ್ 9631555. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ June 1ರಿಂದ ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್, ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಹೊದ್ದೂರು ಗ್ರಾಮದ ಚಿಟ್ಟಿಮಡ ದಿವಂಗತ ಕೃಷ್ಣಪ್ಪ ಅವರ ಮಗ ದೇವಯ್ಯ ದರ್ಶು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಚಿಟ್ಟಿಮಡ ದೇವಯ್ಯ ದರ್ಶು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಹೊದ್ದೂರಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.